ಬರುವಾಗ ನಗರಿಟ್ಟು ನಿನ್ನಳು ಸದಮಲ ತತ್ವದಿ ಬರ್ಕೋ ಪದ ಬರ್ಕೋ ಇದರನ್ವಯ ತಿಳ್ಕೋ ಬರ್ಕೋ ಪದ ಬರ್ಕೋ ಅಡಿಗಣ್ಣ ಪ್ರಾಸಕ್ಕೆ ನಿಲುಕದ ಪದವು ನುಡಿ ಶಬ್ದಕ್ಕೆ ನಿಲುಕದ ಪದವು ಅಡಿಗಣ್ಣ ಪ್ರಾಸಕ್ಕೆ ನಿಲುಕದ ಪದವು ನುಡಿ ಶಬ್ದಕ್ಕೆ ನಿಲುಕದ ಪದವು ಎಡತೆರವಿಲ್ಲದೆ ನಡುವಿನ ಅಕ್ಷರದಿ ಕಡು ಶೂನ್ಯದ ಗುರುತದ ಗುರು ಪದವು ಬರ್ಕೋ ಪದ ಬರ್ಕೋ ಇದರನ್ವಯ ತಿಳ್ಕೋ ಬರ್ಕೋ ಪದ ಬರ್ಕೋ. ಏನಪ್ಪ ಮಲ್ಲೇಶಿ ನಿಶ್ಚಿಂತ ಕುಂತು ಹಾಡ ಹಾಡಕ್ ಶುರು ಮಾಡಿಯಲ್ಲ, ಯಾವ ಸಿನಿಮಾ ಹಾಡೋ ಇದು? ಬಾ ಪರಮೇಶಿ, ಇದು ಸಿನಿಮಾದ ಹಾಡಲ್ಲಪ್ಪ, ಇದು ನಮ್ಮ ಶರಣರ ತತ್ವಪದ ಅದ ನೋಡು. ತತ್ವಪದನ? ಮೊಹರಂ ಪದ, ಗೀಗಿ ಪದ, ಹಂತಿ ಪದ, ಬೀಸ ಪದ, ಕುಟ್ಟ ಪದ ಅಂತ ಕೇಳಿನಿ. ತತ್ವಪದ ಅಂದ್ರೇನು? ಅದನ್ನ ಯಾವಾಗ ಹಾಡ್ತಾರಂತ ಜರಾ ಹೇಳೋ. ತತ್ವಪದ ಕೇಳಿಲ್ಲ ನೀನು? ಇಲ್ಲಪ್ಪ, ಕೇಳಿದ್ರ ಕೇಳಿರ್ಬೇಕು, ಆದ್ರ ಇದೇ ತತ್ವಪದ ಅಂತ ಗೊತ್ತಿಲ್ಲ. ನಿನ್ಗ ಗೊತ್ತಿದ್ರ ಅದೇನಂತ ಹೇಳು, ನಾನು ತಿಳ್ಕೊತೀನಿ. ನನಗ ತತ್ವಪದ ಹಾಡೋದು ಗೊತ್ತದ, ಆದ್ರ ಅದರ ಅರ್ಥ ಹೇಳಲಕ ಗೊತ್ತಿಲ್ಲ. ನಡಿ, ನಾವಿಬ್ರು ಕೂಡಿ ಶಿವಪ್ಪ ಮುತ್ತ ಕೇಳಿ ತಿಳ್ಕೊಳ್ಳೋಮಂತ. ನಡಿ ಪರಮೇಶಿ, ಹೋಗೇ ಬಿಡೋಮ. ನಡಿ ನಡಿ. ಶಿವಪ್ಪಮುತ್ಯ, ಶಿವಪ್ಪಮುತ್ಯ. ಯಾರು? ಮಲ್ಲೇಶಿನ. ಬಾ ಮಗ ಬಾ. ಹಾ, ಮನೆಗೆಲ್ಲ ಚಲೋ ಇದ್ದಾರ? ಹೂ ಮುತ್ಯ, ಎಲ್ಲ ಚಲೋ ಇದ್ದೇವು. ನೀವೆಲ್ಲ ಆರಾಮಿದ್ದೀರಿ? ಹೂನಪ್ಪ, ನಮ್ದೇನು ಇವತ್ತ ಮನ್ಯಾಗ ನಾಳೆಗಿ ಮಣ್ಣಾಗ. ಊರು ಹೋಗಂತದ ಮುಸುಟಿಗಿ ಬಾ ಅಂತದ. ಅಂದಂಗ ಮಲ್ಲೇಶಿ, ನಿನ್ ಉಡ ಬಂದವರು ಇವ್ರು ಯಾರಪ್ಪ? ಇವರು ಇವ ಪರಮೇಶಿ ಅಂತ ನನ್ನ ಗೆಳೆಯ. ಇವತ್ ನಾ ಕೂಡಲೂರು ಬಸವಲಿಂಗ ಶರಣರ ತತ್ವಪದ ಹಾಡ್ಕೋತ ಕುಂತಾಗ ಇವ ಬಂದ. ತತ್ವಪದ ಅಂದ್ರೆ ಏನಂತ ಕೇಳ್ದ. ನನಗೂ ಗೊತ್ತಿಲ್ಲ, ಶಿವಪ್ಪ ಮುತ್ತಾಗಿ ಕೇಳಮ್ಮಿ ನಡಿ ಅಂತ ಕರ್ಕೊಂಡು ಬಂದಿನಿ. ಈಗಿನ ಮಂದಿಗೆ ಸಿನಿಮಾ ಪದ ಏನಂತ ಗೊತ್ತಿರ್ತಾವ, ತತ್ವ ಪದ, ಭಕ್ತಿ ಪದ ಎಲ್ಲಿ ಗೊತ್ತಿರ್ತಾವ. ಇರ್ಲಿ, ನೀವು ತಿಳ್ಕೋಬೇಕಂತ ಬಂದಿದ್ ಕೇಳಿ ನನಗ ಬಾಳ ಹಿಗ್ಗೈತ್ ನೋಡು. ಮುತ್ಯ, ನಿಮ್ಮಂತ ಹಿರಿಯರು ಹೇಳಿದ್ರ ನಾವು ತಿಳ್ಕೋತೀವಿ. ತತ್ವ ಪದ ಅಂದ್ರ ಏನಂತ ಹೇಳ ಮುತ್ಯ. ನೋಡ್ರಪ್ಪ, ತತ್ವ ಅಂದ್ರ ಸಿದ್ಧಾಂತ, ಪರಮಾತ್ಮ ಅಂತ ಅರ್ಥ. ಪದ ಅಂದ್ರ ಹಾಡು, ಹದವಾದ ಮಾತು ಅಂತ ಅರ್ಥ. ತತ್ವಜ್ಞಾನ ಅಂದ್ರ ಬ್ರಹ್ಮಜ್ಞಾನ, ಪರಮಾತ್ಮಗ ಸಂಬಂಧಿಸಿದ ಸಿದ್ಧಾಂತ. ಹಾಡಿನ ರೂಪದಾಗ ಹೇಳಿದ್ರ ಅದಕ್ಕ ತತ್ವಪದ ಅಂತಾರ. ತತ್ವ ಅನ್ನೋದು ವಸ್ತು, ಆದ್ರ ಪದ ಅನ್ನೋದು ಅದನ್ನ ತಿಳಿಸದಾರಿ ಅಂದ್ರ ಮಾಧ್ಯಮ. ಮುತ್ಯ, ತತ್ವಪದ ಯಾರು ಯಾವಾಗ ಬರೆದ್ರು? ಬೇರೆ ಹೆಸರೇನಾರ ಅದ ಏನದಕ್ಕ? ತತ್ವಪದಕ್ಕ ಒಂದು ಚರಿತ್ರೆನೇ ಅದ ಪರಮೇಶಿ. ಕಲ್ಯಾಣದ ಶರಣರ ಕಾಲಕ್ಕ ತತ್ವಪದ ಬರೆಯೋದು ಶುರುವಾಯಿತು. ಅದನ್ನ ಅವರು ಸ್ವರವಚನ ಅಂತ ಕರೆದ್ರು. ಸಕಲೇಶ್ ಮಾದರಸ ಅನ್ನ ಶರಣರು ಮೊಟ್ಟ ಮೊದಲ ಸ್ವರವಚನ ಬರೆದ್ರು. ಬಸವಣ್ಣ, ಚನ್ನಬಸವಣ್ಣ, ಅಕ್ಕಮಾದೇವಿ ಅಲ್ಲದ ಬಹಳ ಮಂದಿ ಶರಣರು ಸ್ವರವಚನ ಬರೆದಾರ. ಆದ್ರ ಅವು ಭಜನಿ ಪದ ಆಗಿ ಪ್ರಚಾರ ಪಡೀಲಿಲ್ಲ. ಭಜನಿ ಪದ ಅಂದ್ರ ಯಾವ್ದು ಮುತ್ಯ? ಮಲ್ಲೇಶಿ ಪಟ್ಟಣದಾಗ ಬೆಳೆದಾನ, ಭಜನಿ ಪದ ಕೇಳಿಲ್ಲಂತ ಕಾಣಿಸ್ತದ. ಭಜನಿ ಪದ ಅಂದ್ರ ಬ್ಯಾರೆ ಅಲ್ಲ, ತತ್ವ ಪದಗಳನ್ನ ಏಕತಾರಿ ಹಿಡ್ಕೊಂಡು ಒಬ್ಬರೇ ಹಾಡೋದು. ಇಲ್ಲಂದ್ರ ಪೇಟಿ, ತಬಲಾ, ತಾಳಿನ ಜೋಡಿ ಮ್ಯಾಳದಾಗ ಹಾಡೋದು. ಇವಕ್ಕ ಭಜನಿ ಪದ ಅಂತಾರ. ಬರದ್ರ ತತ್ವ ಪದ, ಹಾಡಿದ್ರ ಭಜನಿ ಪದ ನೋಡಪ್ಪ. ಭಜನಿ ಪದ ಯಾವಾಗ ಹಾಡ್ತಾರ ಮುತ್ಯ? ಭಜನಿ ಪದ ಪ್ರತಿನಿತ್ಯ ಹಾಡೋರು ಹರ. ವಾರಕ್ಕೊಮ್ಮೆ ಭಜನಿ ಮ್ಯಾಳದಾಗ ಹಾಡ್ತಾರ. ಊರ ದೇವರ ಜಾತ್ರೆಗೆ ಭಜನಿ ಮಾಡ್ಕೋತ ಪಾಲ್ಕಿ ಮೆರವಣಿ ಮಾಡ್ತಾರ. ಅಮಾಸಿಗಿ ಹುಣ್ಣಿಗಿ ಭಜನಿ ಮಾಡ ಪದ್ಧತಿ ಅದ. ಸಪ್ತಾ ಭಜನಿ ಅಂದ್ರ ಊರ ದೇವರ ಜಾತ್ರೆಯಾಗ ಏಳು ದಿನ ಹಗಲು ರಾತ್ರಿ ಬಿಡಲಾರ್ದೆ ಭಜನಿ ಮಾಡ್ತಾರ. ಮೊದಲಿಗೆ ಮುಮ್ಮೇಳದಾಗ ಒಬ್ರು ಹಾಡಿದ್ದನ್ನ ಹಿಮ್ಮೇಳದಾಗ ಎಲ್ಲರೂ ಮತ್ತ ಹಾಡ್ತಾರ. ತತ್ವ ಪದದ ಲಕ್ಷಣ ಏನ್ ಮುತ್ಯ? ಚಲೋ ಪ್ರಶ್ನೆ ಕೇಳಿದ್ ನೋಡ್ ಪರಮೇಶಿ. ತತ್ವ ಪದದ ಲಕ್ಷಣ ಅಂದ್ರ ಅದು ಆಧ್ಯಾತ್ಮ ತತ್ವ ಒಳಗೊಂಡಿರ್ತದ. ಅದಕ್ಕ ರಚನೆಯೊಳಗ ಪಲ್ಲವಿ, ಅನುಪಲ್ಲವಿ ಮತ್ತ ನುಡಿ ಅಥವಾ ಚರಣಗಳಿರ್ತಾವ. ಮೂರು ನುಡಿ, ಐದು ನುಡಿ, ಏಳು ನುಡಿ, ಒಂಬತ್ತು ನುಡಿ ತನಕ ಇದ್ರೂ ಮೂರು ನುಡಿ ತತ್ವ ಪದಗಳೇ ಬಹಳ ಅವ. ಇವಕ್ಕ ಅನುಭವ ಪದ ಅಂತಾನೂ ಅಂತಾರ. ಅನುಭವ ಪದ ಅಂತ ಯಾಕಂತಾರ ಮುತ್ಯ? ಇವು ಅನುಭವದಿಂದ ಹುಟ್ಟತಾವ ಮಲ್ಲಿಸಿ, ಅದಕ್ಕ ಇವಕ್ಕ ಅನುಭವ ಪದ ಅಂತಾರ. ಅನುಭವ ಅನುಭಾವಕ ತಿರುಗಿ ತತ್ವ ಪದ ಹುಟ್ಟಲಿಕ್ಕೆ ಕಾರಣ ಆಗ್ತದ. ಸಾಧು ಸಂತರ ಅಥವಾ ಅನುಭಾವಿಗಳ ಜೀವನದಾಗ ನಡೆದ ಘಟನೆಗಳೇ ತತ್ವ ಪದ ಆಗ್ತವ. ಇದನ್ನ ಸಂತ ಪರಂಪರೆಯವರು ಕಾರಣಿಕ ಅಂತಾರ. ಕಾರಣಿಗಳ ಕ್ರಿಯಾರೂಪನೇ ತತ್ವ ಪದ. ಆದ್ರ ತತ್ವ ಪದದ ಮಾತಿನ ರೂಪ ಕಾರಣಿಕ ಅಂತಾರ ಪ್ರೊಫೆಸರ್ HS ಶಿವಪ್ರಕಾಶ್ ಅವರು. ತತ್ವ ಪದ ಬರೆದವರೇ ಹಾಡ್ತಾರ ಇಲ್ಲ ಬ್ಯಾರೆಯವರು ಹಾಡ್ತಾರ ಮುತ್ಯ? ಹ್ಞೂ ಮಲ್ಲೇಶಿ, ಬಹಳ ಮಂದಿ ತತ್ವ ಪದ ಬರೆದವರೇ ಹಾಡನು ಹಾಡ್ತಾರ, ಬ್ಯಾರೆಯವರು ಹಾಡ್ತಾರ. ತತ್ವ ಪದ ಪೂರ್ಣ ಆಗ್ಬೇಕಂದ್ರ ಹಾಡ ಕಟ್ಟಿದ ಎಷ್ಟು ಮುಖ್ಯನೋ ಹಾಡದು ಅಷ್ಟೇ ಮುಖ್ಯ ನೋಡು. ತತ್ವ ಪದಕಾರರಿಗೆ ಅನುಭವ ಕವಿ ಅಂತಾನು ಕರೀತಾರ. ಮುತ್ಯ, ಅನುಭವ ಅಂದ್ರ ಏನು? ಪರಮೇಶಿ, ಅನುಭವ ಅನ್ನೋದು ಅಂತರಂಗದ ರತ್ನ. ಆತ್ಮವಿದ್ಯೆ ತನ್ನನ್ನು ತಾ ತಿಳ್ಕೊಳ್ಳೋದು ಅಂದ್ರು ಶರಣರು. ಇದು ಸದ್ಗುರುವಿನ ಕರುಣದಿಂದ ನಮ್ಮಂತರಂಗದೊಳಗ ಹುಟ್ಟುವ ಶಕ್ತಿ ಅಂತಾರ ಡಾಕ್ಟರ್ LD ರಾನಡೆಯವರು. ಶಿವಜೀವರ ಐಕ್ಯದ ಲಿಂಗಾಂಗ ಸಮರಸತ್ವದ ಅನುಭವ ಅಂತ ಹೇಳಿದವರು RR ದಿವಾಕರ್. ಅನುಭವ ಅನ್ನೋದು ಆತ್ಮಗಳ ಮಥನದಿಂದ ಹುಟ್ಟು ಜ್ಞಾನಾಗ್ನಿ ಅಂದವರು ಡಾಕ್ಟರ್ RC ಹಿರೇಮಠರು. ಹಂಗಂದ್ರೆ ಏನ್ ಮುತ್ಯ, ನನಗೆ ತಿಳಿಲಿಲ್ಲ. ಹಂಗಂದ್ರೆ ಏನು ಅಂತ ಮಾತನಾಗ ಹೇಳೋದು ಅಷ್ಟು ಸರಳ ಅಲ್ಲ ಮಲ್ಲೇಶಿ. ಅದು ನೆಲದ ಮರಿಗಿ ಇರುವ ಸಂಪತ್ತಿದ್ದಂಗ, ಕೂಸು ಕಂಡ ಕನಸಿನಂಗ, ಮೂಕ ತಿಂದ ಬೆಲ್ಲದಂಗ. ಅನುಭವಿಸಿದ್ರು ಹೇಳಲಿಕ್ಕೆ ಬರಲಾರದಂತದ್ದು, ಅವರವರೇ ಸ್ವಂತ ತಿಳ್ಕೊಬೇಕಾದ್ ನೋಡ್ ಮಲ್ಲೇಶಿ. ಈ ತತ್ವಪದಕ್ಕ ಇನ್ನೇನಾರ ಹೆಸರಲ್ಲೇ ಕರೀತಾರೇನು ಮುತ್ಯ? ಹೌದು ಮಲ್ಲೇಶಿ, ತತ್ವ ಪದಕ್ಕ ಅನುಭವ ಪದ, ಭಜನಿ ಪದ ಅಂತ ಕರೀತಾರಂತ ಆಗಲೇ ನಿನಗೆ ಹೇಳಿನಿ. ತತ್ವ ಪದದಂತ ಪದಗಳನ್ನೂ ಅವ. ಅವು ಯಾವ ಮುತ್ಯ? ಅವು ಯಾವ ಅಂದ್ರ ಪರಮೇಶಿ, ಕನ್ನಡ ಸಾಹಿತ್ಯದಾಗ ಮೊಟ್ಟ ಮೊದಲ 12ನೇ ಶತಮಾನದಾಗ ಶಿವಶರಣರು ಹಾಡ್ಲಾಕಂತೆ ಪದ ಕಟ್ಟಿದ್ರು. ಅವಕ್ಕ ಅವರು ಸ್ವರವಚನ ಅಂತ ಕರೆದ್ರು. ರಾಗ ತಾಳನು ಹೇಳಿದ್ದರಿಂದ ಇವು ಹಾಡ್ಲಿಕ್ಕಂತೆ ಬರದಂತವು ಅನ್ನೋದು ತಿಳಿತದ. ಇನ್ನ 15ನೇ ಶತಮಾನಕ್ಕೆ ಬಂದ್ರ ಹರಿದಾಸರು ಕೀರ್ತನ ಅನ್ನೋ ಹೆಸರಿನಿಂದ ಇಂಥ ತತ್ವ ಪದಗಳನ್ನ ಕಟ್ಟಿ ಹಾಡ್ಯಾರೇನಪ್ಪ. ಇವೆಲ್ಲ ಒಂದೇ ರೀತಿ ಪದಗಳು ಇಲ್ಲ ಏನಾರ ಫರಕ್ ಅದಾವೋ ಮುತ್ಯ? ಅಲ್ಲ ಪರಮೇಶಿ, ಎಲ್ಲ ಒಂದೇ ಇದ್ರ ಒಂದೇ ಹೆಸರು ಇರ್ತಿತ್ತು. ಇವೆಲ್ಲ ಅದರ ಉದ್ದೇಶ, ಸ್ವರೂಪ, ಲಕ್ಷಣ ಒಂದೇ ರೀತಿ ಇದ್ರೂ ಸ್ವರವಚನ ಮತ್ತ ಕೀರ್ತನಗಳನ್ನ ಬರೆದವರು ವಿದ್ಯಾವಂತರು. ಈ ಪದಗಳನ್ನ ಶಿಷ್ಟ ಸಾಹಿತ್ಯ ಪ್ರಕಾರದಾಗ ಗುರುತಿಸ್ತಾರ. ತತ್ವ ಪದ ಬರೆದವರು ಅಂತ ದೊಡ್ಡ ವಿದ್ಯಾವಂತರಲ್ಲ, ಅವರು ಬರೆದ ಪದಗಳನ್ನ ಜನಪದ ಸಾಹಿತ್ಯ ಅಂತ ಕರೀತಾರ. ತತ್ವ ಪದ ಯಾವ ಬಂಧನ ಇಲ್ಲದೆ ಜಾತಿ ಮತ ವರ್ಗ ಮೀರಿ ಬೆಳೆದದ್ದು. ಮುತ್ಯ, ಮೊಟ್ಟ ಮೊದಲ ತತ್ವ ಪದ ಬರೆದವ್ರು ಯಾರು ಮುತ್ಯ? ಪರಮೇಶಿ, ಕನ್ನಡ ಸಾಹಿತ್ಯದಾಗ ಮೊಟ್ಟ ಮೊದಲ ತತ್ವ ಪದ ಬರೆದವರು ನಿಜಗುಣ ಶಿವಯೋಗಿಗಳು. ಅವರ ತತ್ವ ಪದಗಳ ಪುಸ್ತಕಕ್ಕ ಕೈವಲ್ಯ ಪದ್ಧತಿ ಅಂತ ಹೆಸರದ. ಕೈವಲ್ಯ ಪದ್ಧತಿ ಅಂತ ಯಾಕೆ ಹೆಸರಿಟ್ರು ಮುತ್ಯ? ತತ್ವ ಪದ ಅಂತ ಯಾಕೆ ಇಡಲಿಲ್ಲ? ಯಾಕಂದ್ರ ಕೈವಲ್ಯ ಅಂದ್ರ ಮೋಕ್ಷ ಅಂತ ಅರ್ಥ. ಕೇವಲ ಜ್ಞಾನ ಅಂದ್ರ ಕೊನೆಯ ಜ್ಞಾನ, ಅದು ಮೋಕ್ಷ ಪಡೆದುಕೊಳ್ಳೋ ಜ್ಞಾನ. ತತ್ವ ಪದದ ಉದ್ದೇಶನೂ ಮೋಕ್ಷ ಪಡೆಯೋದು, ಹಂಗಾಗಿ ಕೈವಲ್ಯ ಪದ್ಧತಿ ಅಂತ ಕರೆದ್ರು ನೋಡು ಮಲ್ಲೇಶ್. ಅಂದ್ರ ಎಲ್ಲಾ ತತ್ವ ಪದಕಾರರು ತಮ್ಮ ಪುಸ್ತಕಕ್ಕೆ ಕೈವಲ್ಯ ಪದ್ಧತಿ ಅಂತ ಕರೆದಾರೆ ಮುತ್ಯ? ಇಲ್ಲ ಪರಮೇಶಿ, ನಿಜಗುಣ ಶಿವಯೋಗಿಗಳು ತಮ್ಮ ಪುಸ್ತಕಕ್ಕೆ ಕೈವಲ್ಯ ಪದ್ಧತಿ ಅಂತ ಕರೆದ್ರ ಸರ್ಪಭೂಷಣ ಶಿವಯೋಗಿಗಳು ಕೈವಲ್ಯ ಕಲ್ಪವಲ್ಲರಿ ಅಂತ, ಬಾಲಲೀಲಾ ಮಹಂತ ಶಿವಯೋಗಿಗಳು ಕೈವಲ್ಯ ದರ್ಪಣ ಅಂತ, ಮಾದನ ಹಿಪ್ಪರ್ಗಿಯ ಸಿದ್ದಲಿಂಗೇಶ್ವರರು ಸಿದ್ದಲಿಂಗ ಕೈವಲ್ಯ ಅಂತ, ರಸ್ತಾಪುರ ಭೀಮಕವಿ ಕೈವಲ್ಯ ಕಲ್ಪದ್ರುಮ ಅಂತ ತಮ್ಮ ತಮ್ಮ ಪುಸ್ತಕಕ್ಕ ಹೆಸರಿಟ್ಟಾರ. ಮುತ್ಯ, ಈ ತತ್ವ ಪದ ಸಾಹಿತ್ಯ ಬಹಳಷ್ಟು ರಚನೆ ಆದದ್ದು ಯಾವಾಗ? ಏ ಪಾರ್ಗೊಳೆ, ನನಗ್ ಪರೀಕ್ಷೆ ಮಾಡ್ಬೇಕಂತ ಮಾಡಿರೇನು? ಇರ್ಲಿ, ನನಗ್ ತಿಳಿದೋಟ ಹೇಳ್ತೀನಿ ಕೇಳ್ರಿ. ನಾ ತಿಳ್ಕೊಂಡಂಗ 16ರಿಂದ 19ನೇ ಶತಮಾನದಾಗ ಈ ಸಾಹಿತ್ಯ ಸಾಕಷ್ಟು ಬೆಳೀತು. ಅದರಾಗ 18-19ನೇ ಶತಮಾನ ಅಂತೂ ತತ್ವ ಪದದ ಸುವರ್ಣ ಯುಗ ಅಂದ್ರ ಸುಗ್ಗಿ ಕಾಲ ಅಂತ ಕರೆಸ್ಕೊಂಡದ. ತತ್ವ ಪದಕಾರರು ಬಹಳ ಸಾಲಿ ಕಲಿತವರಲ್ಲ ಅಂದೆಲ್ಲ ಮುತ್ಯ, ಮತ್ತ ಅವರು ಪದ ಹೆಂಗ್ ಬರದ್ರು? ಪರಮೇಶಿ, ಇದು ವಿಚಾರ ಮಾಡ ಮಾತೇ ಅದ. ಆದ್ರ ಸಾಲಿ ಕಲ್ತವರಷ್ಟೇ ಶಾಣ್ಯರಾಗಿರ್ತಾರಂತಲ್ಲ, ನಮ್ ಜನಪದ ಕವಿಗಳು ಹುಟ್ಟ ಬುದ್ಧಿವಂತರು. ಇವರಿಗೆ ಜೀವನನೇ ಒಂದು ಸಾಲಿ. ಇವರದು ಗುರು ಪರಂಪರೆ. ಪ್ರತಿಯೊಬ್ಬ ತತ್ವಪದಕಾರಗ ಒಬ್ಬ ಗುರು ಇದ್ದೇ ಇರ್ತಾನ. ತತ್ವಪದಕಾರರು ಗುರುವಿನಿಂದ ಸಂಸ್ಕಾರ ಪಡೆದೆ ಕವಿಗಳಾಗ್ತಾರ. ಈ ನಮ್ಮ ಹೈದರಾಬಾದ್ ಕರ್ನಾಟಕದ ಮೊದಲ ತತ್ವಪದಕಾರ ಯಾರ ಮುತ್ಯ? ಹೈದರಾಬಾದ್ ಕರ್ನಾಟಕದ ಮೊದಲ ತತ್ವಪದಕಾರ ಕಡಕೋಳ ಮಡಿವಾಳಪ್ಪ. ಇವನ ಕಾಲ ಕ್ರಿಸ್ತ ಶಕ 1765 1840 ಅಂತ ನಿರ್ಧಾರ ಆಗ್ಯದ. ಬಿದನೂರಿನ ವಿಧವಿ ಗಂಗಮ್ಮ ಇವನ ತಾಯಿ. ಜನನಿಂದೆಯಿಂದ ನೊಂದಿದ ಮಡಿವಾಳಪ್ಪಗ ಮಲ್ಲಿಕಾರ್ಜುನ ಗೌಡ ಶರಣಬಸಪ್ಪಗ ಭೇಟಿ ಮಾಡಿಸಿ ಪರಿಸ್ಥಿತಿ ತಿಳಿಸಿದಾಗ ಅವರು ಕಲ್ಕೇರಿ ಮರುಳರಾಧ್ಯರಿಂದ ಲಿಂಗದೀಕ್ಷೆ ಕೊಡಿಸಿದ್ರು. ಮುಂದ ಮಡಿವಾಳಪ್ಪ ಅನುಭಾವ ಕವಿಯಾದ, ಸಾವಿರಾರು ತತ್ವಪದ ಬರೆದ. ಇವನ ಪದದ ಅಂಕಿತ ಮಹಾಂತ ಅಂತದ. ಮುತ್ಯ ಮುತ್ಯ, ಮತ್ತ ಕಡಿಕೋಳ ಮಡಿವಾಳಪ್ಪನ ಒಂದು ತತ್ವಪದ ಇದ್ರೆ ಕೇಳಿಸ್ಬಿಡಲ್ಲ? ಒಂದ್ಯಾಕೋ ಮಲ್ಲೇಶಿ, ನನ್ ಬಲ್ಲಿ ಮನಾರವ ನಿಂದ್ರು, ಕ್ಯಾಸೆಟ್ ಹಾಕಿ ಕೇಳಿಸಿ ಬಿಡ್ತೀನಿ. ಬಹಳ ಭಾರಿ ತತ್ವಪದ ಕೇಳಿಸಿದ್ ಮುಂತ್ಯ. ಮುಸ್ಲಿಂ ತತ್ವಪದಕಾರರು ಹಿಂಗೆ ಬರ್ದಾರೇನ? ಹ್ಮ್ ಪರಮೇಶಿ, ಅವರು ಹಿಂಗೆ ಬರ್ದಾರ. ಹಾಂಗ ನೋಡಿದ್ರ ಹೆಚ್ಚಿನ ತತ್ವಪದಕಾರರು ವೀರಶೈವ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ಯಾರ. ಮುಸ್ಲಿಂ ತತ್ವಪದಕಾರರು ಜಾತಿ ಧರ್ಮಗಳ ಸಹಬಾಳ್ವಿ ಬಗ್ಗೆ ಹೇಳ್ತಾರ. ಚೆನ್ನೂರು ಜಲಾಲ್ ಸಾಹೇಬ್ ಅಂತೂ ಅಂಥ ತತ್ವಪದ ಬರ್ದಾನ. ಈ ಚೆನ್ನೂರು ಜಲಾಲ್ ಸಾಹೇಬ್ ಎಲ್ಲಿಯವ? ಅವ ತತ್ವಪದ ಬರೀಲಕ್ಕೆ ಹೆಂಗ ಶುರು ಮಾಡ್ದ ಸ್ವಲ್ಪ ತಿಳಿಸ್ಮತ್ಯ. ಜಲಾಲ್ ಸಾಬ ಚಿತ್ತಾಪುರದ ತಾಲೂಕಿನ ಅಣಕ್ಸೂಗುರು ಗ್ರಾಮದ ನಬಿ ಸಾಬ ಮತ್ತ ನಬಿಮಾಬಿ ಅವರ ಮಗ. ನಾಲ್ವಾರದ ಶಾಲೆಯೊಳಗ ಉರ್ದು ಕಲ್ತಿದ್ದ. ಜೇವರ್ಗಿ ತಾಲೂಕಿನ ಚೆನ್ನೂರಿಗೆ ಬಂದ ಮ್ಯಾಲ ಮಡಿವಾಳಪ್ಪನ ಶಿಷ್ಯನಾದ. ಇದಕ್ಕೂ ಮೊದಲ ಅವ ಕೂಡಲೂರು ಬಸವಲಿಂಗ ಶರಣರ ಬಳಿ 12 ಇದ್ದು ವೀರಶೈವ ಸಿದ್ಧಾಂತ ತಿಳ್ಕೊಂಡಿದ್ದ. ಅನುಭಾವಿಯಾಗಿ ಬಹಳಷ್ಟು ತತ್ವಪದ ಬರ್ದ. ಗುರು ಮಡಿವಾಳ ಅನ್ನೋದು ಇವನ ಅಂಕಿತ. ಕನ್ನಡ ಉರ್ದು ಕೂಡಿದ ಆಡು ಭಾಷೆ ಒಂದು. ಮುತ್ಯ, ಅಂತ ಹಾಡು ಕೇಳಲಿಕ್ಕ ಒಂದ್ ನಮ್ನ ಚಂದ ಇರ್ತಾವಲ್ಲ, ಅದೊಂದ್ ಪದ ಕೇಳಬೇಕ ಅನ್ಲಗತ್ತದ ನನಗ. ಆಯ್ತಪ್ಪ, ನೀವು ಇಷ್ಟು ಖಾಯಸ್ ಮಾಡ್ತಿರಂದ್ರ ನಾ ಇಲ್ಲ ಅನ್ನಂಗಿಲ್ಲ. ಈಗ ಕೇಳೇ ಬಿಡ್ರಿ. Allah ಅಲ್ಲ ನೀನೇ ಎಲ್ಲ ಕಾರುಸೆ ಆಕಾರವೂಕೆ ವೇದ ಶಾಸ್ತ್ರಕ್ಕೆ ನಿಲುಕಿಲ್ಲ ನಿರಾಕಾರಸೆ ಆಕಾರವೂಕೆ ವೇದ ಶಾಸ್ತ್ರಕ್ಕೆ ನಿಲುಕಿಲ್ಲ ಹಿಂದೂ ಮುಸಲ್ಮಾನ ಶಾಸ್ತ್ರ ಪಡುತ್ತೆ ಹಿಂದೂ ಮುಸಲ್ಮಾನ ಶಾಸ್ತ್ರ ಪಡುತ್ತೆ ಗುರುಮನ ಕೀಲ ಸಿಗಲಿಲ್ಲ ಸಿಗಲಿಲ್ಲ ಸುಮನ ಕೀಲ ಸಿಗಲಿಲ್ಲ ಸುಮನ ಕೀಲ ಸಿಗಲಿಲ್ಲ ಅಲ್ಲ ಅಲ್ಲ ತುಂಬಿ ಕತೆ ಆಡಬ್ಯಾಡರಿ ಮ್ಯಾಗಿನ ಶೀಲ ಅಂಬಿ ಕತೆ ತುಂಬಿ ಕತೆ ಆಡಬ್ಯಾಡರಿ ಮ್ಯಾಗಿನ ಶೀಲ ಆಡಬ್ಯಾಡರಿ ಮ್ಯಾಗಿನ ಶೀಲ ಗುರುಮಡಿ ವಾಳನ ಹೋಗರೆ ಗುರುಮಡಿ ವಾಳನ ಹೋಗರೆ ಹೊಳೆಯಬೇಕರಿ ಒಳಗಿನ ಮೈಲ ಒಳಗಿನ ಮೈಲ ಹೊಳೆಯಬೇಕರಿ ಒಳಗಿನ ಮೈಲ ಹೊಳೆಯಬೇಕರಿ ಒಳಗಿನ ಮೈಲ ಅಲ್ಲ ಅಲ್ಲ ನೀನೇ ಅಲ್ಲ ಬಿಟ್ಟರೆ ಯಾರಿಲ್ಲ ಸೊಪ್ಪು ನಮ್ಮ ತತ್ವಪದಕಾರರು ಎಂಥ ವಿಚಾರವಂತರಲ್ಲ. ನಮ್ದು ಜಾತ್ಯತೀತ ದೇಶ, ಇಲ್ಲಿ ಎಲ್ಲಾ ಜನ ಎಲ್ಲಾ ಜಾತಿ ಬಾಳ ಹೊಂದ್ಕೊಂಡು ಬದುಕು ಮಾಡ್ಕೋತ ಬಂದಾರ. ಯಾವ ಧರ್ಮನು ಕೆಟ್ಟದ್ ಮಾಡ್ರಿ ಕಡದಾಡ್ರಿ ಅಂತ ಹೇಳಂಗಿಲ್ಲ ಅನ್ನೋದು ಜಲಾಲ್ ಸಾಬ್ ಮನ್ಸಿಗೆ ಮುಟ್ಟಂಗ ಹೇಳ್ತಾನ. ತತ್ವಪದಕಾರರು ಜಾತಿ ಭೇದ ಒಪ್ಲಿಲ್ಲಲ್ಲ ಮುತ್ಯ? ಬರೋಬ್ಬರಿ ಹೇಳ್ದಿ ನೋಡ್ ಪರಮೇಶಿ, ತತ್ವಪದಕಾರರು ಎಲ್ಲಾ ಜಾತಿಯವರಿದ್ದರು ಎಂದೂ ಭೇದ ಮಾಡಲಿಲ್ಲ, ಹೊರತು ಜಾತಿ ಕಲ್ಪನಾದ ವಿರೋಧ, ಧರ್ಮ ಸಹಿಷ್ಣುತಾ ಮತ್ತು ಸಮಾನತಾ ಬಗ್ಗೆ ಹೇಳ್ಯಾರ. ಎಲ್ಲಾ ಜಾತಿ ತತ್ವ ಪದಕಾರರು ಇರದು ನೋಡಿ ನಮ್ಮ ವಿದ್ವಾಂಸ HS ಶಿವಪ್ರಕಾಶ್ ತತ್ವ ಪದಕಾರರನ್ನ ಎಲ್ಲಾ ಜಾತಿ ಮರಗಳ ಕಾಡು ಅಂತ ಕರೆದಾರ. ದಲಿತ ತತ್ವ ಪದಕಾರರು ಸಮಾಜದಾಗ ಬಹಳ ಗೌರವ ಪಡೆದಾರ. ಹೈಂದು ಮುತ್ಯ ಅಂತವ್ರು ಯಾರ ಒಬ್ಬಿಬ್ರಿ ಹೆಸರು ಹೇಳ ನೋಡಮಿ. ಅವ್ರ ಅಂದ್ರ ಜಂಬಗಿ ಶರಣಪ್ಪ ಮತ್ತ ಕ್ಯಾನಳ್ಳಿ ಹೊನ್ನಪ್ಪ ಅಂಬವರು ನನಗ ನೆನಪಾರ. ಇವರನ್ನ ಜನ ಇವತ್ತಿಗೆ ಬಹಳ ಭಕ್ತಿಯಿಂದ ನೋಡ್ತಾರ. ದಲಿತರು ಮತ್ತ ಮುಸ್ಲಿಂ ತತ್ವ ಪದಕಾರರು ಕುಲಕ್ ಮಹತ್ವ ಕೊಡಲಿಲ್ಲ. ಮುತ್ಯ ಜಂಬಗಿ ಶರಣಪ್ಪ ಎಲ್ಲಿ ಅವ? ಅವನ್ ಬಾರದಾಗ ಏನಾರ ಗೊತ್ತದ ನಿನಗ? ಶರಣಪ್ಪನ ಬಾರ್ಯದಾಗ ನಮ್ ಹಿರಿಯರು ಮಾತಾಡೋದು ನಾ ಕೇಳಿದ್ದೆ. ಅವ ಇಲ್ಲೇ ನಮ್ ಕಲಬುರ್ಗಿ ಬಲ್ಲಿ ಭೋಸ್ಗಕಿರಿ ಅಂತ ಕೇಳಿರಲ್ಲ ನೀವು? ಅದೇ ಊರವ. ಕೆಟ್ಟ ಬಡತನದಾಗ ದನ ಕುರಿ ಕಾಯ್ಕೊಂಡು ಮಟ್ಟಿ ಹೊಡ್ಕೊಂಡು ಬದುಕ್ತಿದ್ದ. ರಾತ್ರಿ ಸಾಲಿ ಮಾಸ್ತರಾಗಿ ಕೆಲಸ ಮಾಡ್ತಿದ್ದ. ಸಾಹೇಬನಗೌಡ ಆಡಿದ ಚುಚ್ಚ ಮಾತಿಗೆ ವೈರಾಗ್ಯ ತೊಟ್ಟು ಪದ ಕಟ್ಟಿ ತಾ ಏನಂತ ತೋರಿಸ್ದವ. ಹೆಣ್ಮಕ್ಳು ಬಾಳ ಮಂದಿ ತತ್ವ ಪದ ಬರ್ದಾರೇನ್ ಮುತ್ಯ? ಹಂಗ ಹೇಳ್ಕೊಳ್ಳಂಗ ಬಾಳ ಮಂದಿ ಬರ್ದಿಲ್ಲ, ನಾಕೆಂಟ್ ಮಂದಿ ಸಿಗ್ತಾರ. ಅವರು ಯಾರ್ಯಾರಂತ ಗೊತ್ತದ ಏನ್ ಮುತ್ಯ ನಿಂಗ? ನನಗ್ ಗೊತ್ತಿದ್ದಂಗ ಪರಮೇಶಿ, ಅಕ್ಕಮಾದೇವಿ, ಹರಪನಹಳ್ಳಿ ಭೀಮವ್ವ, ಹೆಳವನಕಟ್ಟಿ ಗಿರಿಯಮ್ಮ, ರಾಯಚೂರು ಹನುಮಂತವ್ವ, ಬೀದನೂರಿನ ಗಂಗಮ್ಮ, ಇವರೆಲ್ಲ ತತ್ವ ಪದ ಬರ್ದಾರ. ಒಂದು ತತ್ವ ಪದ ಕೇಳಮಿ, ಹೆಣ್ಮಕ್ಳು ಹೆಂಗ್ ಬರ್ದಾರ ಅನ್ನೋದು ತಿಳಿತದ. ಆಯ್ತಪ್ಪ, ಗಡಬಡ ಮಾಡಬ್ಯಾಡ್ರಿ, ನಿಧಾನ ಕೇಳ್ರಿ ಅಂತ. ಎರೆಯರಿಯದ ಬಳಿಕ ಮತ್ತೆ ಮತಿ ಹುಟ್ಟಲೂಟೆ, ಎರೆಯರಿಯದ ಬಳಿಕ ಮತ್ತೆ ಮತಿ ಹುಟ್ಟಲೂಟೆ, ಮತಿ ಹುಟ್ಟಲೂಟೆ, ಸಿಡಿಲು ಹೊಯ್ದ ಬಾವಿಗೆ ಓ ಪಾಲಬೇಕು, ಸಿಡಿಲು ಹೊಯ್ದ ಬಾವಿಗೆ ಓ ಪಾಲಬೇಕು. ಸೊಡರುಳ್ಳ ಮನೆಗೆ ಮತ್ತೆ ಸಂಬಂಧವೆಂಬುದೇನು, ಸೊಡರುಳ್ಳ ಮನೆಗೆ ಮತ್ತೆ ಸಂಬಂಧವೆಂಬುದೇನು, ತನ್ನಲ್ಲಿ ತಾನು ತದ್ಗತವಾದ ಬಳಿಕ, ತನ್ನಲ್ಲಿ ತಾನು ತದ್ಗತವಾದ ಬಳಿಕ, ಬೊಮ್ಮ ಪರ ಬೊಮ್ಮವಾದೆನೆಂಬುದಿಲ್ಲ ನೋಡ, ಬೊಮ್ಮ ಪರ ಬೊಮ್ಮವಾದೆನೆಂಬುದಿಲ್ಲ ನೋಡ, ಎನ್ನ ಅಜಗಣ್ಣ ತಂದೆಗೆ, ಎನ್ನ ಅಜಗಣ್ಣ ತಂದೆಗೆ. ಒಬ್ಬ ಗೃಹಿಣಿಯಾಗಿ ಎಂತ ಚಂದ ತತ್ವ ಪದ ಬರ್ತಾವಲ್ಲ ಮುತ್ಯ. ಅಂದಾಜು ಎಷ್ಟು ಮಂದಿ ತತ್ವ ಪದಕಾರರು ಆಗಿ ಹೋಗ್ಯಾರ? ಸ್ವರವಚನಕಾರರು, ಕೀರ್ತನಕಾರರು, ತತ್ವ ಪದಕಾರರು ಎಲ್ಲಾ ಕೂಡಿದ್ರ 2000 ಹೆಚ್ಚು ಮಂದಿ ಆಗಿ ಹೋಗ್ಯಾರ. ನಾವು ಕನ್ನಡ ಸಾಹಿತ್ಯ ಚರಿತ್ರೆ ಒಳಗ ಎಲ್ಲಿ ತತ್ವ ಪದಕಾರ ಬಗ್ಗೆ ಓದಿಲ್ಲ ಅನಿಸ್ತದ. ಇವರೆಲ್ಲ ಸಾಹಿತ್ಯ ಬರೆದ್ರು ಯಾಕೆ ಚರಿತ್ರೆ ಒಳಗ ಸೇರಿಸಿಲ್ಲ ಅಂತೀನಿ. ನಿನ್ನ ಅನುಮಾನ ವಾಜಮಿ ಅದ. ತತ್ವ ಪದಕಾರರು ತಮ್ಮ ತಮ್ಮ ಸುತ್ತಿನ ಆಡು ಮಾತಿನಾಗ ಬರೆದ್ರು. ಇದನ್ನ ನಮ್ಮ ಚರಿತ್ರೆಕಾರರು ಗಂಭೀರ ಸಾಹಿತ್ಯ ಅಂತ ಲಕ್ಷ್ಯದಾಗ ತಗೊಳ್ಳಿಲ್ಲ. ಕನ್ನಡ ಸಾಹಿತ್ಯ ಚರಿತ್ರೆ ಬರೆದವರು 18 ಮತ್ತು 19 ಶತಮಾನಗಳನ್ನ ಕತ್ತಲೆಯುಗ ಅಂತ ಕರೆದಿದ್ದು ಸರಿಯಲ್ಲ. ಆ ಕಾಲದಾಗ 1000 ತತ್ವ ಪದಗಳು ಹುಟ್ಟ್ಯಾವ. ತುಂಗಭದ್ರಾದ ಉತ್ತರ ಕಿರಾ ಕನ್ನಡ ಪ್ರದೇಶದಾಗ ಅನುಭಾವಿಗಳು ರಚಿಸಿದ ತತ್ವ ಪದಗಳು ಜನಜೀವನದ ಮ್ಯಾಲ ಬಹಳ ಪ್ರಭಾವ ಬೀರ್ಯಾವ. ಇದನ್ನ ನೋಡಿದ್ರ ಹೊಸಗನ್ನಡ ಭಾಷೆಯ ಅರುಣೋದಯವನ್ನ ತತ್ವಪದದಾಗ ಗುರುತಿಸಬೇಕಾಗ್ತದ. ಮುತ್ಯ, ಇಲ್ಲಿ ತನ ನಮ್ಗೆ ತತ್ವ ಪದದ ಬಗ್ಗೆ ಬಹಳ ಮಾಹಿತಿ ಕೊಟ್ಟಿದೆ. ಮುಗದಾವ ನಿಮ್ಮ ಜ್ವಾಳ, ಉಳಿದಾವ ನಮ್ಮ ಹಾಡ ಅನ್ನಂಗ ತಿಳ್ಕೊಳ್ಬೇಕಾದ್ದು ಬಹಳ ಅದ. ಇನ್ನೊಮ್ಮೆ ಬಂದು ಮತ್ತಷ್ಟು ತಿಳ್ಕೊತೇವ್. ನಮಸ್ಕಾರಪ್ಪ ಮುತ್ಯ, ಆಶೀರ್ವಾದ ಮಾಡು, ಹೋಗ್ ಬರ್ತೇವ್. ಹೋಗ್ ಬರ್ರಪ್ಪ, ಶಿವ ನಿಮಗ ಒಳ್ಳೇದು ಮಾಡ್ಲಿ. ಇದುವರೆಗೆ ತತ್ವ ಪದ ರೂಪಕ ಕೇಳಿದಿರಿ. ರಚನೆ ಡಾಕ್ಟರ್ ಚಂದ್ರಕಲಾ ಬಿದರಿ. ಭಾಗವಹಿಸಿದವರು ಗೋವಿಂದ ರಾಠೋಡ್, ತೀರ್ಥಕುಮಾರ್ ಬೆಳಕೋಟ ಹಾಗೂ ಶಿವಕುಮಾರ್ ಅಜತ್ಪೂರ್. ನಿರ್ಮಾಣ ನೆರವು ಶೋಭಾ ಎನ್ ವಕೀಲ್. ನಿರ್ಮಾಣ ರಾಜೇಂದ್ರ ಆರ್ ಕುಲಕರ್ಣಿ. ಈಗ ಕೇಳೋಣ ಬೆಟಗೇರಿಯ ಮಾರುತಿಪ್ಪ ಬಿ ಭಜಂತ್ರಿ ಮತ್ತು ಸಂಗಡಿಗರಿಂದ ಸನಾದಿ ವಾದನ.